ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬಾತುಕೋಳಿ ಸಾಕಾಣಿಕೆ ಕುರಿತು ಡಾಕ್ಟರ್ ಮಹೇಶ್ ಪಿಎಸ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಮಹೇಶ್ ಅವರೇ. ನಮಸ್ಕಾರ. ನಮ್ಮ ರಾಜ್ಯದಲ್ಲಿ ಬಾತುಕೋಳಿ ಸಾಕಾಣಿಕೆಯನ್ನು ನೋಡ್ತಾ ಇದ್ದೀವಿ. ಹೌದು, ಇದು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಒಂದು ರೈತರು ಮಾಡದೇ ಇದ್ರೂ ಕೂಡ ಅಲ್ಲಲ್ಲೇ ಚದುರಿದಂತೆ ನಾವು ಕಾಣ್ತಾ ಇದ್ದೀವಿ. ಹೌದು. ಈ ಬಾತುಕೋಳಿ ಸಾಕಾಣಿಕೆ ಮಾಡೋದಕ್ಕೆ ನಮ್ಮ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಅವಕಾಶಗಳಿದ್ದಾವೆ, ಮತ್ತು ಈ ಸಾಕಾಣಿಕೆಯ ವಿಧಾನಗಳು ಮತ್ತು ಇದರ ಒಂದು ಲಾಭದಾಯಕತೆಯ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡ್ಬೇಕು. ಮೊದಲಿಗೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಬಾತುಕೋಳಿಯನ್ನು ಸದ್ಯದಲ್ಲಿ ಸಾಕಾಣೆ ಮಾಡ್ತಾ ಇದ್ದಾರೆ? ನಮಸ್ಕಾರ ರೈತ ಬಾಂಧವರೇ. ಈಗಿನ ವಿಶೇಷ ಏನಂತಂದ್ರೆ ಬಾತುಕೋಳಿ ಸಾಕಾಣಿಕೆ ಅಂದ ತಕ್ಷಣ ನಮ್ಗೆ ಹೊಸದಾಗಿ ಕಾಣಿಸುತ್ತೆ, ಆದರೆ ನಮ್ಮ ಭಾರತದಲ್ಲಿ ಇದು ಎರಡನೇ ಸ್ಥಾನದಲ್ಲಿದೆ. ಸುಮಾರು 30 ಮಿಲಿಯನ್ ಬಾತುಕೋಳಿಗಳು ನಮ್ಮ ದೇಶದಲ್ಲಿದೆ ಈಗ ಅಧಿಕೃತ ಎಸ್ಟಿಮೇಟ್ಗಳ ಪ್ರಕಾರ. ಅಂದರೆ ಕೋಳಿ ಸಾಕಾಣಿಕೆ ಆದ್ಮೇಲೆ ಎರಡನೇ ಸ್ಥಾನದಲ್ಲಿದೆ. ಸೊ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ ಈ 30 ಮಿಲಿಯನ್ ಬಾತುಕೋಳಿ ಏನು ಹೇಳ್ತೀವಿ, ಅದರಲ್ಲಿ 90% ಇಂಡಿಜಿನಸ್ ಅಂತ ಇಂಗ್ಲೀಷಲ್ಲಿ, ಅಂದರೆ ಭಾರತೀಯ ಮೂಲದವು, ಸ್ಥಳೀಯ ತಳಿಗಳು. ಆದರೆ ಇವಕ್ಕೆ ಯಾವುದೇ ರೀತಿಯ ಒಂದು ಅಧಿಕೃತ ತಳಿ ಅಂತ ಹೇಳಿ ಹೆಸರು ಕೊಡೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಇದರಲ್ಲಿ ಡಾಕ್ಯುಮೆಂಟೇಷನ್ ಆಗಲಿ ಅಥವಾ ಯಾವುದೇ ರೀತಿ ದಾಖಲಾತಿಗಳು ಇಲ್ದಿರೋದ್ರಿಂದ ಇದನ್ನ ಏನು ಮಾಡಿದೀವಿ ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಬ್ರೀಡ್ಸ್ ಅಂತ ಕರೆಯೋಕ್ಕಾಗಲ್ಲ. ಅದೇನು ಇನ್ನು ಎರಡು ತಳಿಗಳು ನಮ್ಮ ಭಾರತ ಸರ್ಕಾರದಲ್ಲಿ ಒಂದು ಕೋಳಿ ಅಭಿವೃದ್ಧಿ ಸಂಸ್ಥೆ, ಕೇಂದ್ರೀಯ ಕುಕ್ಕಟ ಅಭಿವೃದ್ಧಿ ಸಂಸ್ಥೆ, ಈ ಅಡಿಯಲ್ಲಿ ನಮ್ಮ ಬಾತುಕೋಳಿ ಯೂನಿಟ್ ಅಂತಾನೆ ಮಾಡಿದೀವಿ, ದೊಡ್ಡ ಯೂನಿಟ್ ಘಟಕ. ಮುಂಚೆ ಇದನ್ನ ಆಕ್ಚುಲಿ ಕೇಂದ್ರೀಯ ಬಾತುಕೋಳಿ ಅಭಿವೃದ್ಧಿ ಸಂಸ್ಥೆ ಅಂತಾನೆ ಇತ್ತು, ಈಗ ಅದನ್ನ ನಮ್ಮ ತಾಯಿ ಸಂಸ್ಥೆ ಜೊತೆಗೆ ಮರ್ಜ್ ಮಾಡಿ ಅದರ ಕೆಳಗಡೆ ಬಾತುಕೋಳಿ ಘಟಕ ಅಂತ ಮಾಡಿದೀವಿ. ನಮ್ಮಲ್ಲಿ ಎರಡು ತಳಿಗಳಿದೆ, ಒಂದು ಕಾಕಿ ಕ್ಯಾಂಬಲ್ ಅಂತ ಹೇಳಿ ಮೊಟ್ಟೆ ತಳಿ, ಇದನ್ನ ಯುರೋಪಿಂದ ನಮ್ಮ ದೇಶಕ್ಕೆ ತಂದಿದೀವಿ. ಅದೇ ರೀತಿ ಪೆಕಿನ್ ಅಂತ ಹೇಳಿ ಮಾಂಸ ತಳಿ, ಬಿಳಿ ಬಾತುಕೋಳಿ ಅಂತ ಕರೀತಾರೆ ಜನರ ರೈತರು ಸಾಮಾನ್ಯವಾಗಿ, ಅದನ್ನ ಈ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಅದು ವಿಯೆಟ್ನಾಂ ಮುಖಾಂತರ ನಮಗೆ ಬಂತು, ಅದರ ಸ್ವಂತ ತಳಿ ಅದು ಚೈನಾದು. ಈ ಎರಡು ವಿಶೇಷ ತಳಿಗಳು ಹೆಂಗೆ ಅಂದರೆ 8 ವಾರದಲ್ಲಿ ಸುಮಾರು 3 ಕೆಜಿ ತೂಕ ಬರ್ತಕ್ಕಂಥ ಬಿಳಿ ಬಾತುಕೋಳಿ ಹಾಗೂ ಕಾಕಿ ಕ್ಯಾಂಬಲ್ ತಳಿ ಬಂದು 300 ಮೊಟ್ಟೆ ಕೊಡುತ್ತೆ. ಒಂದು 52ನೇ ಪ್ರೊಡಕ್ಷನ್ ಪೀರಿಯಡ್ ಅಂತ ಏನು ಹೇಳ್ತೀವಿ, ಅದು 16ನೇ ವಾರದಲ್ಲಿ ಮೆಚುರಿಟಿ ಅಂತ ಹೇಳ್ತೀವಿ, ಆವಾಗ ಮೊಟ್ಟೆ ಇಡೋಕೆ ಶುರು ಆಗುತ್ತೆ. ಆ ನಂತರ ಹೆಚ್ಚಿನದಾಗಿ ಮೊಟ್ಟೆ ಇಡೋಕೆ ಶುರು ಆದಾಗ 300 ಮೊಟ್ಟೆ ತನಕ ಕೊಡುತ್ತೆ. ಆದರೆ ಬಹುಶಃ ನಮ್ಮ ಸ್ಥಿತಿ ಕರ್ನಾಟಕದಲ್ಲಿ ನಡೀತಾ ಇರೋದಕ್ಕೆ ನೊಮ್ಯಾಡಿಕ್ ಫಾರ್ಮಿಂಗ್ ಅಂತ ಕರಿತೀವಿ, ಅಂದರೆ ಅಲೆಮಾರಿ ಪದ್ಧತಿ. ಯಾಕಂದರೆ ಬಹುಶಃ ನಮ್ಮ ಕರ್ನಾಟಕದಲ್ಲಿ ನಾವು ಬಾತುಕೋಳಿ ಏನು ನೋಡ್ತೀವೋ ನಮ್ದಲ್ಲ, ಕೇರಳದಲ್ಲಿ ಒಂದು ದೊಡ್ಡ ಉದ್ಯಮ ನಡೀತಾ ಇದೆ. ಹೇಗೆ ಅಂತಂದರೆ ಅವರುಗಳು ಹಳ್ಳಿಗಳಲ್ಲಿ ಹೆಣ್ಣು ಕೋಳಿ ಮತ್ತು ಗಂಡು ಕೋಳಿನ ಕೊಂಡ್ಕೋತಾರೆ ಟ್ರೇಡರ್ಸ್ಗಳು. ಸುಮಾರು ಒಂದು 5,000 ಕೋಳಿನ ಒಂದು ಗುಂಪು ಮಾಡ್ಕೋತಾರೆ, ಗುಂಪು ಮಾಡಿಕೊಂಡು ಅವು ಹೆಣ್ಣು ತಳಿಗಳನ್ನ ಹೆಚ್ಚಿದಾಗ ಇಟ್ಕೊತಾರೆ, ಒಂದು 10 ಭಾಗ ಗಂಡು ತಳಿ ಇಟ್ಕೋತಾರೆ. ಇದನ್ನ ಸ್ಥಳದಿಂದ ಸ್ಥಳಕ್ಕೆ ಎಲ್ಲೆಲ್ಲಿ ಭತ್ತ ಸಾಕಾಣಿಕೆ ಮಾಡ್ತಾರಲ್ಲ, ಭತ್ತ ಗದ್ದೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕಟಾವ್ ಆದ ನಂತರ ಒಂದು 3 ತಿಂಗಳ ಪಿರಿಯಡ್ ಆ ರೈತನಿಗೆ ಅಂತ ಉಪಯೋಗ ಇರಲ್ಲ ಆ ಭತ್ತದ ಜಾಗ. ಅವಾಗ ಏನ್ ಮಾಡ್ತಾರೆ, ಅಂತ ಜಾಗಗಳನ್ನ ಅಧಿಕೃತವಾಗಿ ಇವರು ಬಾಡಿಗೆಗೆ ತಗೊಳ್ತಾರೆ. ಒಂದು 10 ಎಕರೆ ಜಾಗ ತೇವಾಂಶ ಇರುತ್ತಲ್ಲಿ, ತೇವಾಂಶ ಇರುತ್ತೆ. ಒಂದು ಎರಡನೇದು ವಿಶೇಷ ಏನಂತಂದ್ರೆ ಇಬ್ಬರಿಗೂ ಲಾಭದಾಯಕ ಅಂತ ಇದರಲ್ಲಿದೆ. ಹೇಗೆ, ಭತ್ತದ ಕಾಳುಗಳು ಬಿದ್ದಿರ್ತವೆ, ಭತ್ತದ ಕಾಳು ಬಿದ್ದಿರುತ್ತೆ, ಹುಳ ಉಪ್ಪಡೆ ಇರುತ್ತೆ, ನೈಲ್ಸ್ ಅರ್ತ್ವರ್ಮ್ಸು ಹುಳುಗಳು ಸಿಗುತ್ತೆ, ಇದು ಅವಕ್ಕೆ ಆಹಾರ ಆಯಿತು. ಇನ್ನೊಂದು ಎರಡನೇದು ನಮ್ಮ ಭತ್ತದ ರೈತನಿಗೆ ಏನು ಲಾಭ ಅಂತಂದ್ರೆ ಹಿಕ್ಕೆಗಳಾಗ್ತವೆ, ಹಿಕ್ಕೆಗಳಾಗುತ್ತೆ, ಅದು ಗೊಬ್ಬರ ಆಗುತ್ತೆ. ಇನ್ನೊಂದು ವಿಶೇಷವಾಗಿ ಏನಂತಂದ್ರೆ ಅದು ತಿನ್ನೋ ಪದ್ಧತಿಯನ್ನು ನಾವು ಶವ್ಲಿಂಗ್ ಅಂತೀವಿ, ಅಂದರೆ ಕೆಳಗಿನ ಮೇಲ್ಕ್ ಮಾಡುತ್ತೆ, ಮೇಲಿಂದ ಕೆಳಗೆ ಮಾಡುತ್ತೆ, ಕೆರದು ತಿನ್ನುತ್ತೆ, ಈ ಥರ. ಅವಾಗ ಏನಾಯ್ತು, ಆಲ್ಮೋಸ್ಟ್ ಟಿಲ್ಲಿಂಗ್ ಮಾಡಿರ್ತಾರೆ ನಾವು ರೈತರು, ಉಳುಮೆ ಮಾಡ್ತಾರಲ್ಲ ಚಿಕ್ಕದಾಗಿ ಉಳುಮೆ ಮಾಡಿರ್ತಾರೆ ಆಗೋಗುತ್ತೆ. ಎರಡನೇದು ವಿಶೇಷವಾಗಿ ಭತ್ತದ ರೈತನಿಗೆ ಉಪಯೋಗ ಆಗೋದು ಅಂದರೆ ಹುಳ ಉಪ್ಪಡೆ ಕೀಟ ಎಲ್ಲವನ್ನು ಇದು ನಿರ್ನಾಮ ಮಾಡಾಕತ್ತೆ, ಆಲ್ಮೋಸ್ಟ್ ಆ ಏರಿಯಾದಲ್ಲಿ ಯಾವುದೂ ಇರೋದಿಲ್ಲ. ಈ 3 ಲಾಭ, ಒಂದು ಗೊಬ್ಬರ, ಇನ್ನೊಂದು ಅದು ಶೆವ್ಲಿಂಗ್ ಮಾಡೋದು ಮೇಲೆ ಕೆಳಗೆ ಮಾಡೋದು ಉಳುಮೆ ಮಾಡ್ದಂಗಾಗುತ್ತೆ, 3ನೇದು ಕೀಟಗಳನ್ನೆಲ್ಲ ತಿಂದಾಕ. ಬಾತುಕೋಳಿ ರೈತನಿಗೆ ಏನು ಲಾಭ ಅಂತ ನೀವು ಕೇಳಿದ್ರೆ, ಅವನಿಗೇನಾಯ್ತು, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದಂಗೆ ರೈತನಿಗೆ ಒಂದು ಜಾಗ ಸಿಕ್ತು. ಆಮೇಲೆ ಹೆಚ್ಚಿನದಾಗಿ ಫೀಡ್ ಗೀಡ್ ಆಗಲಿ ಯಾವುದೇ ಆಹಾರ ಪದ್ಧತಿ ಕೊಡೋ ಆಹಾರ ಕೊಡೋ ಅವಶ್ಯಕತೆ ಇರುತ್ತೆ, ಯಾಕಂದ್ರೆ ಅವನು ಆಹಾರ ಖರ್ಚೇ ಮಾಡಲ್ಲ. ಆಮೇಲೆ ವಿಶೇಷವಾಗಿ ಇನ್ನೊಂದು ಏನು ಮಾಡ್ತಾರೆ ಈ ಥರ ಬಾತುಕೋಳಿ ಸಾಕೋರು ಅಂದರೆ ಒಂದು ಸೊಳ್ಳೆ ಪರದೆ ಅಂತ ಒಂದು ನೆಟ್ ಇಟ್ಕೊಂಡಿರ್ತಾರೆ, ಒಂದು 2.5 ಅಡಿ ಎತ್ತರ ಇರುತ್ತೆ, ಅದನ್ನು ದೊಡ್ಡದಾಗಿ ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ರಾತ್ರಿ ಹೊತ್ತಿಗೆ ಒಂದು ರೌಂಡ್, ನಾವೀಗ ಹಿಂಗೆ ಕುರಿಗೆ ಮಂದೆ ಕೂಡ್ತೀವಲ್ಲ ಆ ಥರ ಬಾತುಕೋಳಿಗಳನ್ನ ರೌಂಡ್ ಮಂದೆ ಮಾಡ್ತಾರೆ, ಮಂದೆ ಮಾಡಿಬಿಟ್ಟು 2.5 ಅಡಿ ಎತ್ತರದಲ್ಲಿ ಅದನ್ನ ಕೂಡಾಕ್ತಾರೆ ಅಷ್ಟೇ. ಅಂದರೆ ಆ ಪ್ರದೇಶಕ್ಕೆ ಅದು ಸೀಮಿತ ಮಾಡೋದಕ್ಕೆ ರಾತ್ರಿ ಹೊತ್ತಲ್ಲಿ, ಬೆಳಗ್ಗೆ ಹೊತ್ತೆಲ್ಲ ಹೊರಗಡೆ ಬಿಟ್ಬಿಡ್ತಾರೆ. ಬಾತುಕೋಳಿಗಳು ಇನ್ನೊಂದು ವಿಶೇಷ ಏನಂತಂದ್ರೆ ಮೊಟ್ಟೆ ಕೊಡೋದು ಬೆಳಗ್ಗೆ 9:00 ಎಲ್ಲ ಕೊಟ್ಬಿಡ್ತವೆ. ಇದು ಬಹುಶಃ ರೈತರಿಗಿರ್ಬೋದು ಯಾಕೆ ಇದು ಈ ಥರ ಕೊಡುತ್ತೆ ಅಂತ, ಯಾಕಂದ್ರೆ ನಾವು ಹಿಂದಕ್ಕೆ ಹೋದ್ರೆ ಸುಮಾರು 3,000 ವರ್ಷದ ಹಿಂದೆ ಡೊಮೆಸ್ಟಿಕೇಶನ್ ಶುರು ಆಗಿದ್ದು. ಆವಾಗ ಬಾತುಕೋಳಿ ನೀರಲ್ಲಿ ಮೊಟ್ಟೆ ಕೊಡೋಕೆ ಯಾವ ತಾಯಿ ಬಾತುನು ಇಷ್ಟಪಡಲ್ಲ, ಅದು ನೀರಿಂದ ಭೂಮಿಗೆ ರಾತ್ರಿ ಹೊತ್ತು ಬಂದ್ಬಿಟ್ಟು ಮೊಟ್ಟೆ ಕೊಟ್ಬಿಟ್ಟು ಬೆಳಗ್ಗೆ ಹೊತ್ತು ಮತ್ತೆ ನೀರಿಗೆ ಹೋಗ್ತಾ ಇತ್ತು. ಇದು ಈ ಜೆನೆಟಿಕ್ಸ್ ಅಂತ ಹೇಳ್ತೀವಲ್ಲ ಅದರ ವಂಶವಾಹಿನಿ ಗುಣ ಬಂದಿರೋದ್ರಿಂದ ಆ ಗುಣದಿಂದ ಏನಾಗ್ತಾ ಇದೆ ಅಂತಂದ್ರೆ ಈಗಲೂ ಅವು 9 ಗಂಟೆ ಒಳಗೆ ಮೊಟ್ಟೆನ ಕೊಟ್ಬಿಡೋದು. ಈ ರೈತರು ಏನು ಪರದೆ ಹಾಕಿ ಬಲೆ ಹಾಕಿ ಇಟ್ಟಿರ್ತಾರಲ್ಲ 2.5 ಅಡಿ ಎತ್ತರದಲ್ಲಿ, 9 ಗಂಟೆ ಒಳಗೆ ಮೊಟ್ಟೆ ತಗೋತಾರೆ, 9 ಗಂಟೆ ಆದ ನಂತರ ಬಿಟ್ಬಿಡ್ತಾರೆ. ಸೊ ಯಾವುದೇ ಖರ್ಚಿಲ್ಲದಲೆ ಈ ರೈತರು ನಮ್ಮ ಅಧಿಕೃತವಾಗಿ ಈಗ ಮಾಡ್ತಕ್ಕಂಥವ್ರು ಮೊಟ್ಟೆ ಸಂಗ್ರಹಿಸ್ತಾರೆ. ಆಮೇಲೆ ಹೆಚ್ಚಿನದಾಗಿ ಈಗ ಬಾತುಕೋಳಿ ರೈತರಿಗೆ ಅನ್ಸ್ಬೋದು ಎಲ್ಲಿ ಡಿಮ್ಯಾಂಡ್ ಇದೆ, ನಮ್ಮ ಪಶ್ಚಿಮ ಬಂಗಾಳ, ಕೇರಳ ಮತ್ತು ನಮ್ಮ ನಾರ್ತ್ ಈಸ್ಟ್ ಪ್ರದೇಶಗಳಿದಾವೆ ತುಂಬ ಇಷ್ಟಪಡ್ತಾರೆ. ಅಲ್ಲಿನ ಜನಕ್ಕೆ ಏನಾಗಿದೆ ಅಂತಂದ್ರೆ ಕಲ್ಚರಲ್ ಹೆರಿಟೇಜ್ ಅಂತ ಹೇಳ್ತೀವಲ್ಲ ಆ ಥರ ಅವ್ರಿಗೆ ಈ ಒಂದು ಪದಾರ್ಥ ತಿಂದರೆ ನಮ್ಗೆ ಒಳ್ಳೇದಿದೆ, ಇದಕ್ಕಿದ್ರಲ್ಲಿ ಒಳ್ಳೆ ಅಂಶ ಸಿಗುತ್ತೆ, ಆಮೇಲೆ ಕಾನ್ಸ್ಟಿಪೇಷನ್ ಎಷ್ಟು ಹೆಚ್ಚಿನದಾಗಿ ಅವ್ರಿಗೆ ಏನಾಗುತ್ತೆ ಅಂದರೆ ನಮ್ಮ ಮೂಲ ವ್ಯಾಧಿ ಸಮಸ್ಯೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದರಲ್ಲಿ ವೈಜ್ಞಾನಿಕ ಗುಣ ಏನು ಸಪೋರ್ಟ್ ಮಾಡ್ಬೋದು ಅಂದ್ರೆ ಸ್ವಲ್ಪ ಅದರಲ್ಲಿ ಒಳ್ಳೆ ಕೊಬ್ಬಿನ ಅಂಶ ಇರೋದ್ರಿಂದ ಜ್ಯೂಸಿ ಆಗಿರುತ್ತೆ, ಹಾಗಾಗಿ ಅವ್ರಿಗೆ ಅದು ಭಾವನೆ ಬಂದಿರಬಹುದು, ನುಣುಪಾಗಿರುತ್ತೆ ಈಸಿ ಆಗುತ್ತೆ ನೆಕ್ಸ್ಟು ಅಂತ ಹೇಳಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಈ ಪದ್ಧತಿ ಇನ್ನು ಸ್ವಂತವಾಗಿ ಅಭಿವೃದ್ಧಿ ಮಾಡ್ಕೊಂಡು ಬಾತುಕೋಳಿ ಸಾಕೋರು ಕಮ್ಮಿ ಇದ್ದಾರೆ. ಈ ರೀತಿ ಅಲೆಮಾರಿ ಪದ್ಧತಿಯಲ್ಲಿ ಬಂದು ಅವರು ನಮ್ಮದಲ್ಲೇ ಇದ್ಕೊಂಡು ಸಾಕೊಂಡು ಅದರಲ್ಲಿ ಸ್ವಲ್ಪ ನಮ್ಮ ಮಂಗಳೂರು ಮತ್ತು ನಾವು ಈ ಎಲ್ಲೆಲ್ಲಿ ಬ್ಯಾಕ್ ವಾಟರ್ಸ್ ಕಾಣಿಸುತ್ತೆ, ಉಡುಪಿ ಆಗಿರ್ಬೋದು, ಮಲ್ಪೆ ಆಗಿರ್ಬೋದು, ಕುಂದಾಪುರ ಆಗಿರ್ಬೋದು, ಆ ಟೋಟಲ್ ಕೋಸ್ಟಲ್ ಬೆಲ್ಟ್ ಏರಿಯಾದಲ್ಲಿ ಸ್ವಲ್ಪ ನಮ್ಮ ಬಾತುಕೋಳಿ ಕಾಣಕ್ಕೆ ಸಿಗುತ್ತೆ. ಅದಲ್ಲದೆ ಇದರಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಈಗ ರೈತರು ಅಕಸ್ಮಾತ್ ನಮ್ಮಲ್ಲಿ ಹೊಸದಾಗಿ ನಾವು ಪ್ರಾರಂಭ ಮಾಡಬೇಕು ಅಂತ ಅನಿಸಿರೋರು ಅಥವಾ ಅವರಿಗೆ ಖುಷಿಯಾಗಿ ನಾವು ಮಾಡಬೇಕು ಮಾರ್ಕೆಟ್ ಇದೆಯಾ ಅಂತೇಳಿ ಸಮಸ್ಯೆ ಬರುತ್ತೆ. ನೀವು 25 ನೀವು ಯೋಚನೆ ಮಾಡಿದ್ರೆ ಕ್ರಿಸ್ಮಸ್ಗೆ ಇಡೀ ಮೆಟ್ರೋ ಸಿಟಿಗಳಲ್ಲಿ ಅತಿ ಹೆಚ್ಚಿನ ಡಿಮ್ಯಾಂಡ್ ಇದೆ. ಎಸ್ಪೆಷಲಿ ನಾನು ಪೆಕಿನ್ ಅಂತೆಲ್ಲ ಬಿಳಿ ಬಾತು ಹೇಳದ್ನಲ್ಲ, ಈ ಬಾತು ನಮಗೆ ಬಹುಶಃ ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರೋದು ಸಾಲದು ಬರ್ತಾ ಇದೆ. ಸಾಧಾರಣ ನಮ್ಮ ದೇಶದಲ್ಲಿ 100,000 ಕೋಳಿದ ನಾವು ತಯಾರಿಸ್ಬೋದು, ಅದು ಸಾಲದು ಬಂದು ಹೊರಗಡೆ ದೇಶದಿಂದ ನಾವು ಆಮದು ಮಾಡಿಕೊಂಡು ಹೋಟೆಲ್ಗಳಿಗೆ ಕೊಡ್ತಾ ಇದೆ. ನಮ್ಮಲ್ಲಿ ಈಗಾಗಲೇ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿ ಪಡ್ಕೊಂಡು ಮಾಡಿರ್ತಕ್ಕಂಥಲ್ಲಿ ಪೂನಾ ಮತ್ತು ದೆಹಲಿ ಅತಿ ಹತ್ತಿರದಕ್ಕಿರತಕ್ಕಂಥ ಕೆಲವು ರೈತರು ಹೆಚ್ಚಿನ ಅಭಿವೃದ್ಧಿ ಪಡ್ಕೊಳ್ತಾರೆ. ಹೇಗೆ ಅಂತಂದರೆ ನಮ್ಮಲ್ಲಿ ಒಂದು ದಿನದ ಮರಿ ಕೊಡ್ತೇವೆ ನಮ್ಮ ಕೇಂದ್ರ ಸಂಸ್ಥೆಯಲ್ಲಿ, ಅದನ್ನು ತಗೊಂಡೋಗಿ ಅವರು ಕೇವಲ 8 ವಾರ ಸಾಕಬೇಕಾಗುತ್ತೆ. ಈಗ ಹೊಸದಾಗಿ ಮಾಡೋ ರೈತರಿಗೆ ಒಂದು ಸಲಹೆ ಏನು ಅಂತಂದರೆ ಅವರು ಡಿಸೆಂಬರಿಗೆ ಕರೆಕ್ಟ್ 8 ವಾರ ಹಾಕೋಂಗೆ ಸಾಕಿದ್ರೆ ಡಿಸೆಂಬರ್ ತಿಂಗಳಲ್ಲಿ ಚೆನ್ನಾಗಿ ಅವ್ರಿಗೆ ಡಿಮ್ಯಾಂಡ್ ಇರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲದಂಗೆ ಸಾಕೋಬೋದು. ಇನ್ನೊಂದು ಪ್ರಶ್ನೆ ಬರೋದು, ರೈತರಿಗೆ ನೀರು ಬೇಕಾ, ಹೊಂಡ ಬೇಕಾ, ಕೆರೆ ಬೇಕಾ, ಹಳ್ಳ ಬೇಕಾ? ಯಾಕಂದ್ರೆ ಸೌಲಭ್ಯಗಳು ಬಹಳ ಮುಖ್ಯ. ಬಾತು ಅಂತ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಏನು ಅಂತಂದ್ರೆ ನೀರಲ್ಲೇ ಇರುತ್ತೆ, ನೀರಲ್ಲೇ ಇರಬೇಕು ಅಂತ. ಆದರೆ ವೈಜ್ಞಾನಿಕವಾಗಿ ಏನು ಈಗ ಅದನ್ನು ನಿಗದಿಪಡಿಸಿದ್ದೇವೆ ಅಂದರೆ ದಿನಕ್ಕೊಮ್ಮೆ ಬಾತು ನೀರಲ್ಲಿ ಮುಳುಗಿ ಇದ್ರೆ ಅದರ ದೈಹಿಕ ಅಂಶ ಚೆನ್ನಾಗಿರುತ್ತೆ. ಅಂದ್ರೆ ಒಂದು ಕೃಷಿ ಹೊಂಡ ಇದ್ರೆ ಸಾಕು, ಕೃಷಿ ಹೊಂಡ ಇದ್ರೆ ಸಾಕು, ಅಥವಾ ಈಗ ನಾವು ಇಂಗು ಗುಂಡಿ ಅಂತ ಮಾಡ್ತೀವಲ್ಲ ಅಷ್ಟಿದ್ರು ಸಾಕು, ಅಥವಾ ನಮ್ಮ ವಾಟರ್ ಶೆಡ್ ಡೆವಲಪ್ಮೆಂಟ್ ಅಲ್ಲಿ ಚೆಕ್ ಡ್ಯಾಮ್ ಅಂತ ಮಾಡ್ತಾರೆ ಅದಿದ್ರು ಸಾಕು, ಒಂದು ಬಾವಿ ಇದ್ರು ಸಾಕು, ಒಂದು ಬಾವಿ ಇದ್ರು ಸಾಕು. ಇಷ್ಟೆಲ್ಲ ಇಲ್ಲದೇ ಇದ್ರು ಕೆಲವು ರೈತರು, ಈಗ ನಮ್ಮ ಅಡಿಕೆ ರೈತರು, ಬಾಳೆ ರೈತರು, ಇವರಲ್ಲೆಲ್ಲ ಕಾಲುವೆ ಇರುತ್ತೆ. ಸುಮಾರು 8 ಎಕರೆ ಇರೋರಿಗೆ ಒಂದು ವಾಟರ್ ನೀರು ಕಾಲುವೆ ಅಂತ ಮಾಡ್ಕೊಟ್ಟಿರ್ತಾರೆ. ಆ ನೀರು ಕಾಲುವೆ ಆಚೆ ಈಚೆಗೆ ನೀವು ಸಿಂಪಲ್ ಆಗಿ ಏನಂದ್ರೆ ಒಂದು 2 ಅಡಿ ಅಗಲ ಇದ್ರೆ ಸಾಕು, 1 ಅಡಿ ಆಳ ಇದ್ರೆ ಸಾಕು, ಆ ಕಡೆ ಈ ಕಡೆಗೆ ಒಂದು ಚಿಕ್ಕದಾಗಿ ಹಟ್ಮೆಂಟ್ ಅಂತ ಹೇಳ್ತೀವಿ ನಮ್ಮ ತ್ಯಾಚಿಡಿದು ಗುಡಿಸಲು ತರ ಹಾಕೊಂಡ್ರೆ ಆ ಗುಡಿಸಲಲ್ಲಿ ನಾವು ಬಾತುಕೋಳಿ ನಿಟ್ಕೋಬಹುದು. ಬೆಳಿಗ್ಗೆ ಹೊತ್ತು ಬಂದು ಆರಾಮಾಗವು ಚಾನೆಲ್ ಅಲ್ಲಿ ಆಟಾಡ್ಕೊಳ್ತವೆ. ಆಮೇಲೆ ನೀರಿನ ಪಾತ್ರೆ ಮತ್ತು ಆಹಾರದ ಪಾತ್ರೆನ ಗುಡಿಸಲಲ್ಲಿ ಇಡ್ಬೋದು. ಈಗ ನಮ್ಮ ರೈತರು ತುಂತುರು ನೀರಾವರಿ ಬಳಸ್ತಾರೆ, ಹೌದು, ಅದನ್ನ ಬಳಸಿ ನೀರು ಸಿಂಪರಣೆ ಮಾಡಬಹುದು. ಇದು ಸಿಂಪರಣೆ ಮಾಡೋದು ಉಪಯೋಗ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಮುಳುಗಿ ಹೇಳಿದ್ರೆ ಅದು ಆಕ್ಚುಲಿ ಬಾತುಕೋಳಿ ನೀರಿದ್ದಷ್ಟು ಒಳ್ಳೇದು. ಪಟ್ಟಿಗೆ ಸಮಸ್ಯೆ ಏನಂತಂದ್ರೆ ಎಲ್ಲ ಕಡೆ ಹೊಂಡ ಹಳ್ಳ ಇಲ್ಲದೆ ಇದ್ದ ಪಕ್ಷದಲ್ಲಿ ಈ ರೀತಿ ಒಂದು ಕಾಲುವೆ ಇದ್ದವರು ಖಂಡಿತವಾಗಿ ಅತಿ ಹೆಚ್ಚಿನದಾಗಿ ತಮಿಳುನಾಡು ರೈತರು ಮಾಡಿದ್ದಾರೆ. ಇಲ್ಲಾಂದ್ರೆ ಸ್ವಲ್ಪ ದೊಡ್ಡ ತೊಟ್ಟಿಗಳು ಇಟ್ಕೊಂಡು ದೊಡ್ಡ ತೊಟ್ಟಿಗಳು ಕಟ್ ಅದಕ್ಕೋಸ್ಕರ ಮಾಡಬೇಕು ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ ಪ್ಲಾಸ್ಟಿಕ್ ಗುಂಡಿಗಳು ಮಾಡ್ಕೋಬಹುದು. ಅಂದ್ರೆ ಈಗ ನಮ್ಮ JCB ಅಂತದ್ರಲ್ಲಿ ಸಣ್ಣದಾಗ ಒಂದು 3 ಅಡಿ ಅಗದ್ಬಿಟ್ಟು ಪ್ಲಾಸ್ಟಿಕ್ ಹೊದಿಕೆ ಮಾಡಿಬಿಟ್ರೆ ನಿಮ್ಮ ತೊಟ್ಟಿ ರೆಡಿ ಆಗೋಗ್ತದೆ, ತೊಟ್ಟಿಲಿ ಸಾಕೋಬಹುದು, ಬೇರೆ ಉದ್ದೇಶಕ್ಕೂ ಬಳಸ್ಕೋಬಹುದು, ಬೇರೆ ಉದ್ದೇಶಕ್ಕೂ ಬಳಸ್ಕೋಬಹುದು ಅವ್ರು ಖಂಡಿತವಾಗಿ. ಯಾಕಂದ್ರೆ ಅದ್ರ ಹಿಕ್ಕೆ ರೈತಾಪಿ ಜನರಿಗೆ ಗೊಬ್ಬರದ ಅಂಶ ಸೇರ್ಕೊಳ್ಳೋದ್ರಿಂದ ಅತಿ ಹೆಚ್ಚಿನ ಉಪಯೋಗ ಆಗ್ತದೆ. ಇದು ಮಾಂಸದ ತಳಿಯಲ್ಲಿ ಎಷ್ಟು ಅಭಿವೃದ್ಧಿ ಇದೆ ಅಂದರೆ ಮಾರ್ಕೆಟಲ್ಲಿ ಯಾವುದೇ ರೈತ ಕೇಳಿದ್ರೆ ಅದರ ರೇಟು ಬಹುಶಃ ಡಬಲ್ ಇರುತ್ತೆ. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ನಾವು ಶುರು ಮಾಡಿದ್ದು ಲೆಕ್ಕ ಹಾಕೊಂಡು ಅದರ ಆಹಾರದ ಖರ್ಚು ನೀವು ಲೆಕ್ಕ ಹಾಕೊಂಡ್ಬಿಟ್ರೆ 8 ವಾರಕ್ಕೆ ಆಹಾರದ ಖರ್ಚು. ನಾವು ಹೊಸದಾಗಿ ಆಹಾರ ತಂದು ಮಾಡೋರು ಕೆಲವು ರೈತರಿದ್ದಾರೆ, ಅವರು ಅದಕ್ಕೆ ಇಂಟೆನ್ಸಿವ್ ಫಾರ್ಮಿಂಗ್ ಅಂತೀವಿ, ಅಂದರೆ ದೊಡ್ಡ ಯೋಜನೆ ಮಾಡ್ತಕ್ಕಂಥವ್ರು.

ಒಂದು ಚಿಕ್ಕ ಸೊಸೈಟಿ ತರ ಮಾಡ್ಕೊಂಡ್ಬಿಟ್ರು. ಒಬ್ಬ ಸ್ವಲ್ಪ ಓದು ಬರೋ ಬರೆಯೋನ್ಗೆ ಅವನ್ನ ಐಡೆಂಟಿಫೈ ಮಾಡಿ ಅವನ ಕೆಲಸ ಏನಂದ್ರೆ ಎಲ್ಲಾರ ಮನೆಯಲ್ಲೂ ಮೊಟ್ಟೆ ಕಲೆಕ್ಟ್ ಮಾಡ್ಕೊಂಡ್ಬರೋದು, ಅವ್ರಿಗೊಂದು ಪಾಸ್ಬುಕ್ ತರ ಕೊಟ್ಬಿಟ್ಟು ಆ ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿಸೋದು. ಇಷ್ಟು ಮೊಟ್ಟೆ ಇವತ್ತು ನಮಗೆ ಬಂದಿದೆ. ಈ ಹಾಲಿನ ಪದ್ಧತಿಯಲ್ಲಿ ಹೇಗೆ ನಾವು ನೋಡ್ತೀವಲ್ಲ ಅದೇ ರೀತಿ ಒಂದು ಕ್ರೋಢೀಕೃತ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಸೊ ಅವಾಗ ಹಳ್ಳಿಲೇನೆ ಒಂದು ಸಪೋಸ್ 25 ಮನೆ ಅಂತಂದ್ರೆ 20 ಮೊಟ್ಟೆ ಅಂತಂದ್ರೆ ನಮ್ಗೆ 500 ಮೊಟ್ಟೆ ಆಯ್ತು. 500 ಮೊಟ್ಟೆ ಪ್ರತಿದಿನಕ್ಕೆ ಒಂದು ಗ್ರಾಮದಿಂದ ಬರೋಕೆ ಶುರುವಾಗುತ್ತೆ. 500 ಮೊಟ್ಟೆ ಒಂದು ಗ್ರಾಮದಿಂದ ಬಂದರೆ ನೀವು ಯೋಚನೆ ಮಾಡಿ ನಮ್ಮ ಎಷ್ಟು ಡಿಸ್ಟಿಕ್ಗಳಿದೆ, ಎಷ್ಟು ಜಿಲ್ಲಾ ಪ್ರಾಂತ್ಯಗಳಿದೆ. ಇಲ್ಲಿಂದ ನಾವು ಅಭಿವೃದ್ಧಿ ಮಾಡಿದ್ರೆ ಹೆಚ್ಚಿನದಾಗಿ ರೈತರು ಇದರಲ್ಲಿ ಲಾಭ ಪಡ್ಕೋಬಹುದು. ಯಾಕೆ ಅಂತಂದ್ರೆ ಈಗಿನ ಕೋಳಿ ಮೊಟ್ಟೆ ಬೆಲೆ ನೋಡಿದ್ರೆ ಅದಕ್ಕಿಂತ ಸಾಧಾರಣವಾಗಿ ಒಂದು 10 ಪೈಸೆ ಕಮ್ಮಿ ಸಿಗ್ಬೋದು ಕರ್ನಾಟಕದಲ್ಲಿ. ಅದೇ ನಾವೇನಾದರೂ ಕೇರಳಕ್ಕೆ ಕಳಿಸ್ತೀವಿ ಅಂತಂದ್ರೆ 2 ರೂಪಾಯಿ ಹೆಚ್ಚಿನಾಗಿ ಸಿಗತ್ತೆ, ಅಥವಾ ವೆಸ್ಟ್ ಬೆಂಗಾಲ್ ಕಳಿಸ್ತೀವಿ ಅಂದ್ರೆ 2 ರೂಪಾಯಿ ಸಿಗುತ್ತೆ. ಬಟ್ ಈಗ ಬೆಂಗಳೂರಲ್ಲಿ ಮೆಟ್ರೋ ಸಿಟಿಗಳಲ್ಲಿ ನೋಡಿದ್ರೆ ಕೇರಳದ ಅಣ್ಣ ತಮ್ಮಂದ್ರು ಬಹಳ ಇದಾರೆ, ನಮ್ಮ ವೆಸ್ಟ್ ಬೆಂಗಾಲ್ ಅಣ್ಣ ತಮ್ಮಂದ್ರು ಬಹಳ ಇದಾರೆ. ಇವ್ರುಗಳಿಗೂ ನಾವು ಮನೆಗಳಿಗೆ ಮಾರ್ಕೆಟ್ ಮಾಡಬಹುದು. ಈಗ ನಾವು ಪೌಷ್ಟಿಕಾಂಶದ ದೃಷ್ಟಿಯಿಂದ, ಗುಣಮಟ್ಟದ ದೃಷ್ಟಿಯಿಂದ ಈ ಬಾತ್ ಮೊಟ್ಟೆ ಮತ್ತೆ ಈ ಮಾಂಸ ಯಾವ ರೀತಿ ಇರುತ್ತೆ ಅಂತ? ಇದು ಉತ್ತಮ ಪ್ರಶ್ನೆ. ಬಹುಶಃ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಒಂದನ್ನು ನಾವು ನೋಡಿದಾಗ ಆ ವಾಸನೆ ಇರ್ಬೋದು, ಸ್ವಲ್ಪ ನೀಚ್ ವಾಸನೆ ಬರುತ್ತೆ ಅಂತ ಹೇಳಿ ನಮಗಿರ್ತಕ್ಕಂಥ ತಿಳುವಳಿಕೆ. ಇದಕ್ಕೊಂದು ಉತ್ತರ ಏನು ಅಂತಂದ್ರೆ ನಾವು ಎಲ್ಲಿ ಬೆಳಿತೀವೋ ಆ ಪರಿಸರದ ವಾಸನೆ ಬರುತ್ತೆ. ಈಗ ಹಸುಗಳಲ್ಲಿ ಬಹುಶಃ ರೈತರು ನೋಡಿರ್ತಾರೆ, ಈರುಳ್ಳಿ ಸೊಪ್ಪು ಕೊಡಿಸಿದ್ರೆ ನೆಕ್ಸ್ಟ್ ಬೆಳಗ್ಗೆ ಈರುಳ್ಳಿ ವಾಸನೆ ಬರುತ್ತೆ ಹಾಲಲ್ಲಿ. ಅದೇ ರೀತಿ ನಾವು ಎಲ್ಲಿ ಹೊಂಡ ಕೊಳ್ಳ ಕ್ಲೀನ್ ಆಗಿರೋ ಕೊಂಡದಲ್ಲಿ ಬೆಳೆಸಿದ್ರೆ ಖಂಡಿತವಾಗಿ ಈ ಸಮಸ್ಯೆ ಇರೋದಿಲ್ಲ. ಯಾವುದೇ ಒಂದು ನೀರು ಬದಲಾಯಿಸ್ತಾ ಇದ್ದು, ನೀರನ್ನು ಶುದ್ಧವಾಗಿ ಇಟ್ಕೊಂಡಿದ್ದು, ಆ ನೀರು ಹರಿಯೋ ನೀರಲ್ಲಿದ್ರೂ ವಾಸನೆ ಬರೋ ಚಾನ್ಸ್ಗಳು ಕಮ್ಮಿ ಮೊಟ್ಟೆಗಾಗಲಿ ಅದು. ಇನ್ನು ಪೌಷ್ಟಿಕಾಂಶ ದೃಷ್ಟಿಯಿಂದ ತಗೊಂಡ್ರೆ ಅತಿ ಹೆಚ್ಚಿನ ಪೌಷ್ಟಿಕಾಂಶನೂ ಕೋಳಿ ಮೊಟ್ಟೆಯಲ್ಲಿ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ಬಟ್ ಇದರಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ನಾವು ಯೋಚನೆ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕೊಬ್ಬಿನಾಂಶ ಹೆಚ್ಚಿರುತ್ತೆ, 23% ಮೀಟಲ್ಲಿ ಇರುತ್ತೆ. ಆಮೇಲೆ ಮೊಟ್ಟೆಲ್ಲೂ ಸಹ ಸಾಧಾರಣವಾಗಿ 2-3% ಕೋಳಿ ಮೊಟ್ಟೆಗಿಂತ ಹೆಚ್ಚಿನ ಕೊಬ್ಬಿನಾಂಶ ಇರುತ್ತೆ. ಇದ್ರ ಉಪಯೋಗ ಏನಾಯ್ತು ಅಂತಂದ್ರೆ ನಾವು ಯಾವ್ದೇ ಒಂದು ಡಿಶ್ ಖಾದ್ಯ ಮಾಡಿದಾಗ ಅದು ಜ್ಯೂಸಿನೆಸ್ ಅಂತ ಹೇಳ್ತೀವಿ, ಅಂದ್ರೆ ಸೂಕ್ಷ್ಮ ಮೃದುತ್ವ. ಈ ಮೃದುತ್ವ ಬಾತುಕೋಳಿ ಮಾಂಸಕ್ಕೆ ಹೆಚ್ಚಿರುತ್ತೆ, ರಸಭರಿತವಾಗಿ. ಅದಕ್ಕೋಸ್ಕರ ಇದನ್ನ ಡಕ್ ಫ್ರೈ ಅಂತೇಳಿ ಒಂದು ಖಾದ್ಯಗಳಲ್ಲಿ, ಹೋಟೆಲ್ಗಳಲ್ಲಿ ಹೆಚ್ಚಿನ ಡಿಮ್ಯಾಂಡ್. ಬಹುಶಃ ಹೋಟೆಲ್ಗಳಲ್ಲಿ ಈ ಪೆಕಿನ್ ಏನ್ ಮಾಂಸದ ಕೋಳಿ ಹೇಳಿದ್ವಿ, ಅದರ ಒಂದು ಪ್ಲೇಟ್ ಬೇಕು ಅಂದ್ರೆ 500 ರೂಪಾಯಿ ಕಮ್ಮಿ, ನಮ್ಗೆ 4 ಪೀಸು ಸಿಗೋದಿಲ್ಲ, ಅಷ್ಟು ಬೆಲೆ ಇರತಕ್ಕಂತ ಇದು. ಇನ್ನೊಂದು ವಿಶೇಷ ರೈತರಿಗೆ ತಿಳ್ಕೊಳ್ಬೇಕು ಅಂದ್ರೆ ಚೈನಾದಲ್ಲಿ ಸುಮಾರು 70% ಓನ್ಲಿ ಬಾತುಕೋಳಿ ಸಾಕಾಣಿಕೆ. ಈಗ ನಾವು ಹೇಗೆ ನಮ್ಮ ಹಳ್ಳಿಗಳಲ್ಲಿ ಕೋಳಿಗಳು ನೋಡ್ತೇವೆ, ಅದೇ ರೀತಿ ಪೆಕಿನ್ ಬಾತುಕೋಳಿ ಚೈನಾದಲ್ಲಿ ಅತಿ ಹೆಚ್ಚಿನದಾಗಿ ಅಭಿವೃದ್ಧಿ ಆಗಿದೆ. ಮತ್ತೆ ನಮ್ಮ ಕೊರಿಯಾ ದೇಶ ಇರ್ಬೋದು, ಈ ವೆಸ್ಟ್ ಬೆಂಗಾಲಲ್ಲಂತೂ ನಮಗೆ ತುಂಬಾ ಡಿಮ್ಯಾಂಡ್ ಇದೆ ನಮ್ಮ ದೇಶದಲ್ಲಿ, ಇನ್ನು ಜಮ್ಮು ಕಾಶ್ಮೀರ ಕಡೆ. ಇದು ಇನ್ನೊಂದು ಕಾಯಿಲೆಗಳ ಪದ್ಧತಿಗೆ ಬಂದ್ರೆ ನಮ್ಮ ರೈತರಿಗೆ ಇನ್ನೊಂದು ನೆಕ್ಸ್ಟ್ ಯೋಜನೆ ಬರುತ್ತೆ ಸರ್, ಇದಿಟ್ಕೊಂಡು ಸಮಸ್ಯೆಗಳು ಕೋಳಿಗಳ ಕಾಯಿಲೆ ಹೇಗಿರುತ್ತೆ ಬಾತುಕೋಳಿಲಿ. ಇದು ಬಹಳ ಒಂದು ಅನುಕೂಲಕರವಾದ ಪರಿಸ್ಥಿತಿ, ಏಕೆಂದ್ರೆ ಸಾಮಾನ್ಯವಾಗಿ ಕೋಳಿಗಳ ಬರ್ತಕ್ಕಂತ ಕಾಯಿಲೆಗಳು ನಮ್ಮ ಬಾತುಕೋಳಿಗೆ ಬರೋದೇ ಇಲ್ಲ. ಒಂದೇ ಒಂದು ಕಾಯಿಲೆ ಬರುತ್ತೆ, ಅದಕ್ಕೆ ಡಕ್ ಪ್ಲೇಗ್ ಅಂತ ಕರೀತಾರೆ. ನಾವು ಕೇರಳ ಕಡೆ ಹೋದ್ರೆ ಡಕ್ ಮಾರಿ ಅಂತ ಕರೀತಾರೆ. ಇದ್ರ ವಿಶೇಷ ಏನಂತಂದ್ರೆ ಇದು ನರ್ವಸ್ ಡಿಸೀಸ್ ಆಗಿರುತ್ತೆ, ನರಕ್ಕೆ ಸಂಬಂಧಿಸಿದ. ಸಡನ್ ಆಗಿ ಸಾಯ್ತವೆ ಕೋಳಿಗಳು, ದಿನೇ ದಿನೇ ಸಾಯೋದಲ್ಲ, ಒಂದೇ ಸತಿನೇ 200-300 ಕೋಳಿ ಸತ್ತೋಗ್ತವೆ. ಆವಾಗ ಏನಂತಂದ್ರೆ ಅದಕ್ಕೆ ಎಲ್ಲಾ ಕೇಂದ್ರೀಯ ಸಂಸ್ಥೆಗಳಲ್ಲಿ ಮತ್ತೆ ಎಲ್ಲಾ ಸಂಸ್ಥೆಗಳಲ್ಲಿ ಒಂದು ಚುಚ್ಚುಮದ್ದಿದೆ ಅದಕ್ಕೆ, ಅದನ್ನ ಲಸಿಕೆ ಮುಂಜಾಗ್ರತೆ ಹಾಕಿಸ್ಕೊಂಡ್ಬಿಡ್ಬೋದು. 8ನೇ ವಾರದಲ್ಲಿ 1 ml ಒಂದ್ಸತಿ ಹಾಕಿಸ್ಕೊಂಡ್ರೆ ಖಂಡಿತವಾಗ ಆ ಕಾಯಿಲೆ ಬರೋದಕ್ಕೆ ಬಾತುಕೋಳಿಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಇನ್ನೊಂದು ಕಾಯಿಲೆ ಇದೆ, ಡಕ್ ಕಾಲೆರಾ ಅಂತ ಕರಿತೀವಿ. ಅದು ಎಲ್ಲಾ ಕಡೆ ಕಾಣಿಸಿಲ್ಲ, ಕೇವಲ ನಮ್ಮ ಕೇರಳದಲ್ಲಿ ಮಾತ್ರ ಕಾಣಿಸ್ಕೊಂಡಿದೆ. ಅದು ಸಹ ಅಷ್ಟು ಏನು ತೊಂದರೆ ಇಲ್ಲ, ಅದಕ್ಕೂ ನಮ್ಮಲ್ಲಿ ಲಸಿಕೆ ಇದೆ. ಈ 2 ಕಾಯಿಲೆ ಬಿಟ್ಟರೆ ಬೇರೆ ಇನ್ಯಾವುದೇ ಒಂದು ಸಮಸ್ಯೆ ಇಲ್ಲ. ಇನ್ನೊಂದು ವಿಶೇಷ ಸಮಸ್ಯೆ ಹೊಂದಿದೆ ಏನು ಅಂತಂದ್ರೆ, ಬಹುಶಃ ಕೋಳಿಗಳ ಆಹಾರ ಕೊಟ್ಟಾಗ ಸಾಮಾನ್ಯವಾಗಿ ಕೋಳಿಗಳ ಆಹಾರನ ಇದು ಕೊಟ್ಬಿಡ್ತಾರೆ. ಈಗ ನಮ್ಮಲ್ಲಿ ಕೆಲವು ಸತಿ ಫೋನ್ ಬರುತ್ತೆ, ಸರ್ ಕೋಳಿಗಳು ಸಾಯ್ಲಿಲ್ಲ, ಬಾತುಕೋಳಿಗಳು ಸಾಯ್ತು. ಅವಾಗ ನಮ್ಮ ಉತ್ತರ ಏನು ಅಂತಂದ್ರೆ, ಒಂದೇ ಒಂದು ಇದರಲ್ಲಿ ಅಫ್ಲೋಟಾಕ್ಸಿನ್ ಮುಗ್ಗುನ ಬೂಸ್ಟ್ ಅಂತ ಹೇಳ್ತೀವಲ್ಲ, ಬೂಸ್ಟಿನ ಅಂಶ ಬಾತುಕೋಳಿಗಳಿಗೆ ಆಗೋದಿಲ್ಲ, ಶಿಲೀಂದ್ರ ವಿಷ ಆಗೋದಿಲ್ಲ, ಅಫ್ಲೋಟಾಕ್ಸಿನ್ ಅಂತ ಕರಿತೀವಿ ಅದನ್ನ ಇಂಗ್ಲಿಷ್ ಅಲ್ಲಿ. ಇದು ಇರಬಾರದು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಯಾವ್ದೇ ರೈತರು ಏನೇ ಕೊಡಬೇಕು, ಜಾಸ್ತಿ ಇಂಟೆನ್ಸಿವ್ ಫಾರ್ಮಿಂಗ್ ಮಾಡೋರು ಕೋಳಿ ಆಹಾರ ಕೊಡಬೇಕು ಅಂದ್ರೆ ಬಾತುಕೋಳಿ ಆಹಾರ ಕೊಡಬೇಕು, ತಾಜಾ ಆಹಾರ ಕೊಡಬೇಕು. ಒಂದು ಅಕಸ್ಮಾತ್ ಕೋಳಿ ಆಹಾರನೇ ಬಾತುಕೋಳಿಗೆ ಕೊಡಬೇಕು ಅಂದ್ರೆ ಅದನ್ನ ಪರೀಕ್ಷೆ ಮಾಡಿಸ್ಕೋಬೇಕು, ಇದರಲ್ಲಿ ಶಿಲೀಂದ್ರ ಅಂಶ ಇದೆಯಾ ಇಲ್ವಾ, ಟಾಕ್ಸಿನ್ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಕೋಳಿ ಸಾಯೋದಿಲ್ಲ, ಬಂದ್ರೆ ಬಾತುಕೋಳಿಗಳಿಗೆ ಇದು ವಿರುದ್ಧ. ನಾವು ಎಣ್ಣೆ ಸೀಗೆಕಾಯಿ ಅಂತ ಹೇಗೆ ಹೇಳ್ತೀವೋ ಅದೇ ತರ ಇದು ಕೋಳಿನಲ್ಲೂ ಕೆಲವೊಂದು ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ, ಆದ್ರೆ ಇಷ್ಟು ಆಗೋದಿಲ್ಲ ಕೋಳಿ ಕಮ್ಮಿನೇ ವ್ಯತಿರಿಕ್ತ ಪರಿಣಾಮ, ಇದರಲ್ಲಿ ಹೆಚ್ಚಿನ ಅಂಶ ಇದ್ರೆ ಮಾತ್ರ ಆಗುತ್ತೆ. ಅದಕ್ಕೆ ನಾವು 50 parts per billion ಅಂತ ಹೇಳ್ತೀವಿ. ಅಲ್ಲಿವರೆಗೂ ಇದ್ರೂ ಕೋಳಿಗಳಲ್ಲಿ ತೊಂದರೆ ಇಲ್ಲ, ಆದ್ರೆ ಬಾತುಕೋಳಿಗೆ 20 parts per billion ಇದ್ರೂ ಸಾಯಕ್ಕೆ ಶುರು ಆಗ್ಬಿಡುತ್ತೆ. ಈ 3 ಅಂಶಗಳು ನಮ್ಮ ರೈತರು ಗಮನದಲ್ಲಿ ಇಟ್ಕೊಂಡ್ರೆ ಇನ್ನು ಕಾಯಿಲೆ ಬಗ್ಗೆ ಯೋಚನೆ ಮಾಡುವಂಥದ್ದು ಏನಿಲ್ಲ. ಈಗ ಈ ನೀರಿನಲ್ಲಿ ಮುಳುಗಿ ಹೇಳಬೇಕು ಪ್ರತಿದಿನ ಒಂದ್ಸರಿ ಆದರೂ ಅಂದ್ರೆ, ಆ ವ್ಯವಸ್ಥೆಯಲ್ಲಿದ್ರೆ ಏನಾಗ್ಬೋದು ಅಂತ?

ಬೇಶೆಟ್ಟಿಗೇರಿ ಕೊಂಗಣ ಗ್ರಾಮತ್ರ ಕಡೆಮಾಡ ಪೌತಿ ನಂಜಪ್ಪ ಹೆಂಗಡ ಮೋವ ಹ್ಯಾರಿ ಬಾಪಯ್ಯಂಗ ಇಂದು ಮಜ್ಜಣ ಮರಣಪಟ್ಟಿತು. 66 ಬಯತ್ರ ಹ್ಯಾರಿ ಬಾಪಯ್ಯ ಎಂಡ ದಪನ ಕಾರ್ಯ. ನಾಳೆ ಮಜ್ಜಣ ದಂಡಗಂಟರೋಳಿಯ ಕೊಂಗಣ ಗ್ರಾಮತ್ರ ಹೆಂಗಡ ಮನೇಲು ನಡಪ. ರಂಗಸಮುದ್ರ ಗ್ರಾಮದ ಮುಕ್ಕಾಟಿ ಪೂರ್ಣಚ್ಚ ಅವರ ಪತ್ನಿ ಕಮಲಾಕ್ಷಿ ಅವರು ಇಂದು ನಿಧನರಾಗಿದ್ದಾರೆ. 74 ವರ್ಷದ ಮುಕ್ಕಾಟಿ ಕಮಲಾಕ್ಷಿ ಅವರ ತವರುಮನೆ ಸಿದೇಟಿ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ರಂಗಸಮುದ್ರ ಗ್ರಾಮದ ಅವರ ಮನೆಯಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜೊಂಪೆನೆ ವಿವರ. ಅರೆಭಾಷೆ ಮಾತನಾಡುವವರ ಭಾಷೆ, ಸಂಸ್ಕೃತಿ, ಸಂಪ್ರದಾಯಗಳಲ್ಲಿ ಕೊಡಗಿನ ಐನ್ಮನೆಗಳ ಪಾತ್ರ ಮುಖ್ಯ ಆದದ್ದು. ಮನುಷ್ಯನ ಜೀವನ ಶೈಲಿ, ಸುರುನ ಮತ್ತೆ ಕಡೆಯಲ್ಲಿ ಐನ್ಮನೆಯ ಪಾತ್ರ ಬಹಳ ವಿಶಿಷ್ಟ ಆಗುತ್ತಲಿ. ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿನ ಸದಸ್ಯರಾದ ಸೂದನ ಈರಪ್ಪವು ಹೇಳೇಳು. ಅವು ಐಗೂರ್ನ ಎಡವಾರಿ ಅರೆಭಾಷೆ ಗೌಡ ಸಮಾಜ ಮತ್ತೆ ಅರೆಭಾಷೆ ಅಕಾಡೆಮಿನ ವತಿಯಿಂದ ನಡೆದ 14ನೇ ಅರೆಭಾಷೆ ದಿನಾಚರಣೆನ ಉದ್ಘಾಟಿಸಿ ಮಾತಾಡಿ, ಇಂದಿನ ಯುವ ಜನಾಂಗ ಸಂಸ್ಕೃತಿ ಭಾಷೆ ಬಗ್ಗೆ ಜಾಸ್ತಿ ಒಲವು ತೋರಿಸ್ತಾ ಇದ್ದು ಅಕಾಡೆಮಿ ಈ ಯುವ ಜನಾಂಗಕ್ಕೆ ವಿಶೇಷ ಉತ್ತೇಜನ ನೀಡುವ ಕಾರ್ಯಕ್ರಮ ರೂಪಿಸಿದಂತ ಹೇಳಿದು. ಮಡಿಕೇರಿ 66/11 ಕೆವಿ ವಿದ್ಯುತ್ ಉಪಕೇಂದ್ರದಿಂದ ಬರುವ ರಾಜಸೀಟು, ಗದ್ದಿಗೆ, ಮೇಕೇರಿ, ಕೋಟೆ, ಭಾಗಮಂಡಲ, ಬೋಯಿಕೇರಿ, ಸಂಪಾಜೆ, ಕುಂಡಮೇಸ್ತ್ರಿ, ಗಾಳಿಬೀಡು, ಓಂಕಾರೇಶ್ವರ, ಜಿಟಿ ರಸ್ತೆ, ಮಕ್ಕಂದೂರು, ಪೀಡರ್ಗಳಲ್ಲಿ ರಿಪೇರಿ ಕೆಲಸ ಇರದಿಂದ ಮಡಿಕೇರಿ ಪೇಟೆ, ಹೆಬ್ಬಟ್ಟೆಗೇರಿ, ಕೇಬಾಡಗ, ತಾಳತ್ಮನೆ, ಪೆಟ್ಟೆಗೇರಿ, ಚಟ್ಟಿಮಾನಿ, ಮಕ್ಕಂದೂರು ಸುತ್ತಮುತ್ತಲ ವ್ಯಾಪ್ತಿಲಿ, ಹಾಗೆ ಸೋಮರಪೇಟೆ ತಾಲೂಕಿನ ದೊಡ್ಡಮಲ್ತೆ, ಹಣಗೂಡು, ಕಾಡುಮನೆ, ಕೂಗೆಕೋಡಿ, ಕಾಗಡಿಕಟ್ಟೆ ಸುತ್ತಮುತ್ತಲ ಪ್ರದೇಶದಲ್ಲಿ ನಾಳೆ ಹೊತ್ತರೆ 10 ಗಂಟೆಯಿಂದ 9:55 ಗಂಟೆವರೆಗೆ ಕರೆಂಟ್ ಇರದಿಲ್ಲತೇಳಿ ಸೆಸ್ ಕಾರ್ಯ ಮತ್ತೆ ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದರು. ಭಾಷೆ ಬೆಳವಣಿಗೆ ಮತ್ತು ವಿಸ್ತರಣೆಗೆ ಸಹಕರಿಸಿದ ಬೇರೆ ಬೇರೆ ಕ್ಷೇತ್ರದ 6 ಮಂದಿ ಸಾಧಕರಿಗೆ ಸನ್ಮಾನ. ಹಾಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಸುರುಮಾಡಿದ ದಿನದ ಅಂಗವಾಗಿ ಅರೆಭಾಷೆ ಅಕಾಡೆಮಿ ಹಾಗೆ ಬೇರೆ ಬೇರೆ ಸಂಘ ಘಟಕದ ಕೂಡುಕೂಟಲಿ ಸುಳ್ಯದ ಕೊಡಿಯಾಲ್ಬೈಲು ಗೌಡ ಸಮುದಾಯ ಭವನದಲ್ಲಿ ನಿನ್ನೆ ಅರೆಭಾಷೆ ದಿನಾಚರಣೆ ನಡೆದು ಈ ಜಂಬರದ ಅಧ್ಯಕ್ಷತೆಯನ್ನು ಸದನದ ಮಾವಾಜಿ ವಹಿಸಿದ್ದು ಸುಳ್ಯ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಹಾಗೆ ಸಾಹಿತಿ ಶೈಲಜಾ ದಿನೇಶವು ಮಾತಾಡಿ, ನಮ್ಮ ಹೃದಯ ಭಾಷೆ ಅರೆಭಾಷೆ, ನಮ್ಮ ಭಾಷೆ ಮಾತಾಡಿಕೆ ಎಲ್ಲಿನೂ ಕೂಡ ನಾಚಿಕೆ ಬೇಡ, ಮಕ್ಕಳೊಟ್ಟಿಗೆ ಮನೆಯಲ್ಲಿ ನಮ್ಮ ಅವ್ವ ಭಾಷೆನೆ ಮಾತಾಡೋಕ್ಕೂ, ಈಗಿನ ಕಂಪ್ಯೂಟರ್ ದಿನದಲ್ಲಿ ನಮ್ಮ ಭಾಷೆನ ಮತ್ತೆ ಅದರ ಮೇಲಿನ ಆಸಕ್ತಿ ಇರುವವರನ್ನ ಒಟ್ಟುಗೂಡಿಸಿ ಯುವ ಜನರಿಗೆ ಮಾದರಿಯಾಗುವಂತಹ ಕೆಲಸಗಳನ್ನು ಸೋಷಿಯಲ್ ಮೀಡಿಯಲ್ಲಿ ಮಾಡೋಕ್ಕೂ ಹೇಳ್ದು. ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ನಿವಾರಿಸುವ ಸಭೆ 19 ಹೊತ್ತರೆ 11:30 12:00 ಉಪವಿಭಾಗ ಕಚೇರಿ ಆವರಣದಲ್ಲಿ ಕಾರ್ಯಪಾಲಕ ಇಂಜಿನಿಯರ್ ಮಡಿಕೇರಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಮಡಿಕೇರಿಯಲ್ಲಿ 1 ಗ್ರೂಪ್ ಡಿ ಹುದ್ದೆಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇರ ನೇಮಕಾತಿ ಮಾಡಿಕೊಳ್ಳಿಕೆ ಅರ್ಜಿನ ಕರೆದಳು. ಆಸಕ್ತಿ ಇರೋ ಕಚೇರಿಯಲ್ಲಿ ಹೆಸರನ್ನ ನೋಂದಾವಣೆ ಮಾಡಿಕೊಂಡು 18 ಹೊತ್ತರೆ ನಡೆಯುವ ನೇರ ಸಂದರ್ಶನಕ್ಕೆ ಹಾಜರಾಗುತ್ತ ಸಹಾಯಕ ರಿಜಿಸ್ಟರ್ ಪ್ರಕಟಣೆ ತಿಳಿಸಳು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆನ ಅಧಿಕಾರಿಯವು 18 ಹೊತ್ತರೆ 11:00 ಮಧ್ಯಾಹ್ನ 1:00 ವಿರಾಜಪೇಟೆ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ದೂರು ಅರ್ಜಿನ ವಿತರಿಸಿ ತುಂಬಿದ ಮತ್ತೆ ನೋಟರಿಂದ ಅಫಿಡೇಟ್ ಮಾಡಿದ ಅರ್ಜಿನ ತಕ್ಕೊಂಡ್ವೆತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರು ತಿಳಿಸಳು. ಕುಶಾಲನಗರ ಉಪವಿಭಾಗ ವ್ಯಾಪ್ತಿನ ಗ್ರಾಹಕರ ಕುಂದುಕೊರತೆಗಳ ನಿವಾರಿಸುವ ಸಭೆ 18 ಹೊತ್ತರೆ 11:00 ವಿರಾಜಪೇಟೆ ಉಪವಿಭಾಗ ಕಚೇರಿ ಆವರಣದಲ್ಲಿ. ಸೋಮರಪೇಟೆ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಸಭೆ 18 ಮಧ್ಯಾಹ್ನ 2:00 to 3:00 ಗೋಣಿಕೊಪ್ಪಲು ಉಪವಿಭಾಗ ಕಚೇರಿಯಲ್ಲಿ ನಡೆದಂತೇಳಿ ಸೆಸ್ ಕಾರ್ಯಪಾಲನೆ ವಿಭಾಗದ ಪ್ರಕಟಣೆ ತಿಳಿಸಳು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಆರ್ಟಿಐ ಕಾಯ್ದೆ ಪರಿಣಾಮಕಾರಿ ಅನುಷ್ಠಾನ ಬಗ್ಗೆ ನಾಳೆ ಹೊತ್ತಾರೆ 10:30 ಮಡಿಕೇರಿಪೇಟೆನ ಜಿಲ್ಲಾ ಪಂಚಾಯಿತಿ ಕೆಡಿಪಿ ಸಭಾಂಗಣದಲ್ಲಿ ಶಾಲೆಯಲ್ಲಿ ಇದೆ ಶಿಕ್ಷಣದ ಜೊತೆ ರಕ್ಷಣೆ ಬಗ್ಗೆ ಕಾರ್ಯಾಗಾರ ನಡೆದಿದೆ. ಹಾಗೆ ಅಂದೇ ಮಧ್ಯಾಹ್ನ 2:00 ಸಂತ ಮೈಕಲ ಶಾಲೆಯಲ್ಲಿ ಜಿಲ್ಲೆನ ಬೇರೆ ಬೇರೆ ಪ್ರೌಢಶಾಲೆನ ವಿದ್ಯಾರ್ಥಿಗಳೊಟ್ಟಿಗೆ ಜಿಲ್ಲಾ ಮಟ್ಟದಲ್ಲಿ ಮಕ್ಕಳಿಂದ ಪುಕ್ಕರ ಅರ್ಜಿನ ತಕೊಳ್ಳುವ ಹಾಗೆ ಸಂವಾದ ಕಾರ್ಯಕ್ರಮ ನಡೆದಿತ್ತ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯವರು ತಿಳಿಸಳು. ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ವತಿಯಿಂದ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ಮೇಳ 2025 ಅಂಗವಾಗಿ ಕೊಡಗು ಜಿಲ್ಲಾ ಮಟ್ಟದ ಸಿರಿಧಾನ್ಯ ರೋಡ್ ಶೋ ಕಾರ್ಯಕ್ರಮನ 20 ಹೊತ್ತರೆ 7 ಕೊಡಗು ಜಿಲ್ಲಾ ಪಂಚಾಯಿತಿ ಸಿಒ ಉದ್ಘಾಟಿಸುವೆ. ಮೆರವಣಿಗೆ ಮಡಿಕೇರಿ ಕೋಟೆಯಿಂದ ಗಾಂಧಿ ಮೈದಾನದವರೆಗೆ ಆಯೋಜನೆ ಮಾಡಲಾಗುತ್ತು. ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯ ಪಾಕಗಳ ಪೈಪೋಟಿ 20 ಹೊತ್ತರೆ 10 ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮಡಿಕೇರಿಯಲ್ಲಿ ಆಯೋಜನೆ ಮಾಡಲಾಗುತ್ತು. ಭಾಗವಹಿಸಿಕೆ ಇಷ್ಟೇ ಇರುವ 18:05 ಒಳಗೆ ಕಚೇರಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಕು.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಕೊಡವ ಮಕ್ಕಳ ಕೂಟತ್ರ ನುಯಿಟ ಅಂಜನೆ ಪುಸ್ತಕ ಕೊಡಗಿನ ಕ್ರೀಡಾಪಟುಗಳ ಜೀವನ ಚರಿತ್ರೆ December 22 ನಾಳಾಂಕ್ಯ ಮಡಿಕೇರಿಯ ಪತ್ರಿಕಾ ಭವನತ್ಲು ಬುಡುಗಡೆ ಆಪ. ಹಾಕಿ ಕಳಿಕಾರ ಲೇಖಕ ಚೆಪ್ಪುಡಿರ ಕಾರ್ಯಪ್ಪ ಎಳ್ದಿನ ಈ ಪುಸ್ತಕ ಬುಡುಗಡೆ ಕಾರುಬಾರ್ನ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಚೆಪ್ಪುಡಿರ ಪೂಣಚ್ಚ ಉದ್ಘಾಟನೆ ಮಾಡುವ. ಮುಖ್ಯ ಬಿಂದುವಳಾಯಿತು ಮಾಜಿ ಮಂತ್ರಿ ಮೇರೆಂಡ ನಾಣಯ್ಯ ಇಪ್ಪ ಈ ಕಾರ್ಬಾರಲು. ಕೊಡವ ಹಾಕಿ ಅಕಾಡೆಮಿರ ಅಧ್ಯಕ್ಷ ಪಾಂಡಣ ಬೋಪಣ್ಣ ಪಿಣ್ಯ ಕನಪಟ್ಟ ಬಿಂದುವ ಕೂಡಿಯಾಡುವ. ಮಡಿಕೇರಿ ಉಪವಿಭಾಗ ವ್ಯಾಪ್ತಿರ ಕರೆಂಟ್ ಗ್ರಾಹಕಂಗಡ ತೊಂದರೆ ತಾಪತ್ರೆಯನ್ನು ಕೇಟರಂಚಿತ್ತು ಪರಿಹಾರ ಮಾಡುವ ನಿಟ್ಟಲು ಸಭೆ December 19 ಪೊಲಾಕ 11:00 to 12:00 ಉಪವಿಭಾಗ ಕಚೇರಿ ಆವರಣತ್ತು ಕಾರ್ಯನಿರ್ವಾಹಕ ಇಂಜಿನಿಯರ್ ಇಂಗಡ ಅಧ್ಯಕ್ಷತೆಯಲ್ಲಿ ನಡಪಾಂದು ಸೆಸ್ ಕಾರ್ಯಪಿಣ್ಯ ಪಾಲನೆ ವಿಭಾಗತ್ರ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಟಂಡಿತು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗತ್ರ ವತಿಯಿಂದ ಶಾಲಾ ಶಿಕ್ಷಣ ಅಧಿಕಾರಿಯಕ್ಕ ಆರ್ಟಿಇ ಕಾಯ್ದೆರ ಪರಿಣಾಮಕಾರಿ ಅನುಷ್ಠಾನತ್ರ ಬಗ್ಗೆ December 17 ಪೊಲಕ 10:30 ಮಡಿಕೇರಿಯ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭಾಬಾಡೆಲು ಶಾಲೆಯಲ್ಲಿ ಶಿಕ್ಷಣದ ಜೊತೆ ರಕ್ಷಣೆ ಅನ್ನುವ ಕಾರ್ಯಾಗಾರ ನಡಪ. ಅಲ್ಲತೆ ಅಂದು ಮಜ್ಜಣ 12:30 ಮಡಿಕೇರಿಯ ಸಂತ ಮೈಕಲ್ ಸ್ಕೂಲಲ್ಲಿ ಜಿಲ್ಲೆಯ ಬೋರೆ ಬೋರೆ ಜಾಗತ್ರ ಹೈಸ್ಕೂಲ್ ಮಕ್ಕಳ ಕೂಡ ಮಕ್ಕಳ ಅಹವಾಲು ಸ್ವೀಕಾರ ಪಿನ್ಯ ಸಂವಾದ ಕಾರ್ಬಾರ ನಡಪ ಅಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಈರಾಸ್ವಾಮಿ ಅರಿವಿಕೆ ತಂದ.